ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ. ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ. ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ. ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ. ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೆಂಗು ಪುನಶ್ಚೇತನ ಕಾರ್ಯಕ್ರಮ, ಈ ಕುರಿತು ಶಿವಮೊಗ್ಗದ ತೋಟಗಾರಿಕಾ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಆರ್ ರಘುನಾಥ್ ಅವರೊಡನೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ತೆಂಗಿನ ತೋಟಗಳು ಬೇರೆ ಬೇರೆ ಕಾರಣಗಳಿಗಾಗಿ, ಅಂದರೆ ರೋಗ ಮತ್ತು ಕೀಟಬಾಧೆಯಿಂದಾಗಿ ಮತ್ತೆ ಸರಿಯಾಗಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡದೇ ಇರೋದ್ರಿಂದಾಗಿ ಇಳುವರಿನಲ್ಲಿ ಕುಂಠಿತವಾಗಿದೆ ತೆಂಗಿನಲ್ಲಿ. ಹಾಗಾಗಿ ಈ ತೆಂಗಿನ ತೋಟವನ್ನು ಪುನಶ್ಚೇತನಗೊಳಿಸಲಿಕ್ಕೋಸ್ಕರವಾಗಿ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ತೆಂಗು ಪುನಶ್ಚೇತನ ಕಾರ್ಯಕ್ರಮ ಅಂತ. ಇದರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣಂತೆ. ಶಿವಮೊಗ್ಗ ತೋಟಗಾರಿಕಾ ಇಲಾಖೆಯಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಯುತ ಆರ್ ರಘುನಾಥ್ ಅವರು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರಘುನಾಥ್ ಅವರೇ. ಈಗ ಒಟ್ಟಾರೆಯಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ತೆಂಗಿನ ಕ್ಷೇತ್ರ ಎಷ್ಟು ಮತ್ತೆ ಅದು ಪುನಶ್ಚೇತನಗೊಳಿಸಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ? ಈಗಾಗಲೇ ಹಾನಿಯಾಗಿರುವಂತಹ ತೋಟಗಳ ಬಗ್ಗೆ ಏನಾರು ಮಾಹಿತಿ ಇದೆಯಾ ತಮ್ಮಲ್ಲಿ? ಸರ್, ಜನರಲ್ ಆಗಿ ಹೇಳಬೇಕು ಅಂತಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ತೆಂಗು ಬೆಳೆ ಇರತಕ್ಕಂಥದ್ದು ಶಿವಮೊಗ್ಗ, ಭದ್ರಾವತಿ, ಸ್ವಲ್ಪ ಶಿಕಾರಿಪುರ ಭಾಗದಲ್ಲಿ ಇದೆ. ಇವು ಮೂರು ತಾಲೂಕುಗಳು ನಮ್ಮಲ್ಲಿ ತೆಂಗು ಪ್ರಮುಖವಾಗಿರ್ತಕ್ಕಂಥ ತಾಲೂಕುಗಳು. ಅದರಲ್ಲಿ ಶಿವಮೊಗ್ಗ ಈ ಮೂರು ತಾಲೂಕುಗಳ ವ್ಯಾಪ್ತಿನಲ್ಲಿ ಹೇಳಬೇಕು ಅಂದರೆ ಅಂದಾಜು ಒಂದು 4,500 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಶಿವಮೊಗ್ಗ ತಾಲೂಕಿನಲ್ಲಿ ಅಂದಾಜು ನಮ್ದು ಇವತ್ತು 1,850 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಿದೆ. ಇದು ಮುಂಚೆ ಈಗ ಒಂದು 4-5 ವರ್ಷದ ಕೆಳಗಡೆ 2,000 ಹೆಕ್ಟೇರ್ ಅಂದಾಜು ಆಸುಪಾಸಿನಲ್ಲಿತ್ತು. ಈಗ ಬರ್ತಾ ಬರ್ತಾ ಅದು ಪ್ರತಿ ವರ್ಷ ಸ್ವಲ್ಪ ಏರಿಯಾ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಬಹಳಷ್ಟು ಕಾರಣಗಳಿದೆ ಸರ್. ತೆಂಗು ಬೆಳೆ ಪ್ರದೇಶ ಕಡಿಮೆ ಆಗ್ತಾ ಇರೋದಕ್ಕೆ ಒಂದು ಎರಡು ಉದಾಹರಣೆ ಹೇಳಲಿಕ್ಕಾಗಲ್ಲ. ನುಸಿ ಪೀಡೆ ಯಾವಾಗ ಸ್ಟಾರ್ಟ್ ಆಯಿತು 1999-2000 ಸ್ಟಾರ್ಟ್ ಆದ ಸಂದರ್ಭದಿಂದನೂ ಸಹಿತ ತೆಂಗು ಬೆಳೆ ನಾವು ಕಲ್ಪವೃಕ್ಷ ಅಂತ ಕರಿತಾ ಇದ್ವಿ. ಅದರ ಉಪಯೋಗಗಳು ಈಗಾಗಲೇ ತಾವು ತಮ್ಮ ಮಾತಿನಲ್ಲಿ ಹೇಳಿದ್ರಿ ಅದನ್ನ. ಅದರ ಉಪಯೋಗಗಳು ಬಹುಪಯೋಗಿ ಆಗಿದ್ರು ಸಹಿತ ತನ್ನ ಒಂದು ಇಂಪಾರ್ಟೆನ್ಸ್ನ ಇವತ್ತು ಕಳ್ಕೊಳ್ಳಿಕ್ಕೆ ಪ್ರಕೃತಿನೂ ಅದರಲ್ಲಿ ಕೆಲವೊಂದು ಕಾರಣಗಳಿದೆ. ಆಮೇಲೆ ಕೀಟ ರೋಗಗಳಿಂದನೂ ಸಹಿತ ಬಹಳಷ್ಟು ಹೊಡೆತ ತಿಂದಿದೆ. ಅಕಾಲಿಕ ಮಳೆ, ಸಕಾಲಕ್ಕೆ ನೀರು ನೀಡಕ್ಕಾಗದೇ ಇರತಕ್ಕಂಥದ್ದು, ಇವೆಲ್ಲ ಫ್ಯಾಕ್ಟರ್ಗಳನ್ನು ಸಹಿತ ಇವತ್ತು ನಮ್ಮಲ್ಲಿ ತೆಂಗು ಬೆಳೆ ಪ್ರದೇಶ ಕಡಿಮೆ ಆಗಲಿಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ವತಿಯಿಂದ ಅಟ್ಲೀಸ್ಟ್ ಹೊಸ ಪ್ರದೇಶ ವಿಸ್ತರಣೆ ಆಗಲಿಲ್ಲ ಅಂತಂದ್ರೂ ಇರತಕ್ಕಂಥ ತೋಟಗಳನ್ನು ಪುನರುಜ್ಜೀವನ ಮಾಡಬೇಕು, ಪುನಶ್ಚೇತನಗೊಳಿಸಬೇಕು. ಅಲ್ಲಿ ಈಲ್ಡ್ ಅನ್ನೋ ಒಂದು ಸಸ್ಟೈನಬಲ್ ಈಲ್ಡ್ ತೆಗೆದು ರೈತರಿಗೆ ಒಂದು ರೆಗ್ಯುಲರ್ ಇನ್ಕಮ್ ಬರಲಿಕ್ಕೆ ಮತ್ತು ಒಳ್ಳೆ ಒಂದು ಆದಾಯ ಬರಲಿಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತೆಂಗು ಪುನಶ್ಚೇತನ ಅನ್ನಕ್ಕಂಥ ಕಾರ್ಯಕ್ರಮವನ್ನು ನಮ್ಮಲ್ಲಿ ರೂಪಿಸಿದ್ದಾರೆ. ಇದು ಬರೀ ತೆಂಗು ಪುನಶ್ಚೇತನ ಅಂತ ಕರೆಯಲ್ಲ ಸರ್, ರೀಪ್ಲಾಂಟಿಂಗ್ ಅಂಡ್ ರಿಜುವಿನೇಷನ್ ಅಂತ ಪ್ರೋಗ್ರಾಮ್. ಅದೇನು ಅಂದರೆ ಎಷ್ಟೋ ತೋಟಗಳಲ್ಲಿ ನಡುವೆ ಬಹಳಷ್ಟು ಗಿಡಗಳು ಸತ್ತೋಗಿರುತ್ತೆ. ಆ ಜಾಗನ ಖಾಲಿ ಬಿಡೋ ಬದಲಿಗೆ ಅಲ್ಲಿ ಹೊಸದಾಗಿ ಒಂದು ಹೈಬ್ರಿಡ್ ತಳಿನೋ ಒಂದು ಎಳನೀರು ತಳಿನೋ ಅಲ್ಲಿ ಹಾಕೊಂಡು ಇರ್ತಕ್ಕಂಥ ಅದ್ರ ಜೊತೆನಲ್ಲೇ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಉಳಿದ ಗಿಡಗಳನ್ನು ಸಹಿತ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಒಳ್ಳೆ ಇಳುವರಿ ತಗಲಿಕ್ಕೆ, ಇದು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಆಗಿದೆ. ಸರ್, ಈಗ ತಾವು ಹೇಳಿದಾಗೆ ತೆಂಗು ವಿಸ್ತರಣೆ ಪ್ರದೇಶ ಕಡಿಮೆ ಆಗ್ತಾ ಇದೆ, ಇರುವಂತಹ ತೋಟನೂ ಸಹ ಹಾನಿಗೆ ಒಳಗಾಗಿದೆ. ಹಾಗಾಗಿ ರೈತರು ಪುನಃ ತೆಂಗಿನ ತೋಟವನ್ನು ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆಂತೇಳಂದ್ರೆ ತಾವು ಹೇಳಿದಾಗೆ ನುಸಿಪೀಡೆಯ ಬಾಧೆ. ಎಷ್ಟೋ ವರ್ಷಗಳ ಕಾಲ ತೆಂಗಿನ ಗಿಡವನ್ನು ಪೋಷಿಸಿಕೊಂಡು ಅದಕ್ಕೆ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿಕೊಂಡು ಫಲ ಬರೋ ಟೈಮ್ನಲ್ಲಿ ಇಳುವರಿ ಕುಂಠಿತವಾಯಿತು ಅಂತೇಳಂದ್ರೆ ರೈತರಿಗೆ ತುಂಬ ಬೇಸರವಾಗುತ್ತೆ. ಹಾಗಾಗಿ ತೆಂಗಿನ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ರೈತರು ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇರುವಂತಹ ಈ ಪ್ರದೇಶವನ್ನು ಪುನಶ್ಚೇತನಗೊಳಿಸಲಿಕ್ಕೆ ತಾವೊಂದಷ್ಟು ಈಗಾಗಲೇ ಮಾಹಿತಿಯನ್ನು ನೀಡಿದ್ರಿ. ಈಗ ಸತ್ತೋಗಿರುವಂತಹ ಗಿಡಗಳನ್ನು ಪುನಃ ಅಲ್ಲಿ ಗಿಡವನ್ನು ನೆಟ್ಟು ಬೆಳೆಸುವಂತಹದ್ದು, ಇದ್ರ ಜೊತೆಗೆ ಇನ್ನೆಲ್ಲ ಇನ್ನಿತರ ಕಾರ್ಯಕ್ರಮಗಳು ಏನೇನಿದೆ, ಮತ್ತೆ ಸರ್ಕಾರದಿಂದ ಏನೇನು ಸಹಾಯಧನ ಏನಾರ ಸಿಗುತ್ತಾ ಅವರಿಗೆ? ಸರ್, ಇದೆ ಸರ್. ನಾವೀಗ ತೆಂಗು ಪುನಶ್ಚೇತನ ಕಾರ್ಯಕ್ರಮ ಅಂತೇಳಿ ನಾನು ಏನು ಹೇಳಿದೆ, ಈ ಒಂದು ಸಮಗ್ರ ನಿರ್ವಹಣೆಯನ್ನು ಒಳಗೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಬರೀ ನಾವು ಗಿಡಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಇರೋ ಗಿಡಕ್ಕೆ ಒಂಚೂರು ಬೆಳೆಸೋದಕ್ಕೆ ನಿರ್ವಹಣೆ ಮಾಡತಕ್ಕಂಥದ್ದು ಅಂತಲ್ಲ, ಸಮಗ್ರವಾಗಿ ಅವರು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲಾಖೆಯಿಂದ ನಾವು ಏನು ಸವಲತ್ತು ಕೊಡ್ತೀವಿ ಅನ್ನೋದಕ್ಕಿಂತ ಸಹಿತ ರೈತ ಎಷ್ಟು ಶ್ರಮ ವಹಿಸಿ ಮತ್ತು ಎಷ್ಟು ಮುತುವರ್ಜಿ ವಹಿಸಿ ಆ ಸವಲತ್ತುಗಳೊಂದಿಗೆ ತಮ್ಮಲ್ಲಿರ್ತಕ್ಕಂಥ ಅಥವಾ ತಾವು ಹಾಕಬೇಕಾಗಿರ್ತಕ್ಕಂಥ ಕೆಲವೊಂದು ಏನು ಇನ್ಪುಟ್ಸ್ಗಳೇನಿದೆ ಅದನ್ನು ಹಾಕಿ ಎಷ್ಟು ಮಟ್ಟಿಗೆ ಅವರು ಅದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಳುವರಿನ ಹೆಚ್ಚಿಗೆ ಮಾಡಲಿಕ್ಕಾಯ್ತು, ಮತ್ತೆ ಗಿಡಗಳನ್ನ ಒಂದು ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕಾಯ್ತು, ಅವುಗಳನ್ನು ಆಯಸ್ ಹೆಚ್ಚಿಗೆ ಮಾಡಲಿಕ್ಕಾಯ್ತು, ಅವಕಾಶ ಇದೆ ಸರ್. ಖಂಡಿತವಾಗಿ ಸರ್ಕಾರದಿಂದ ಏನೋ ಸಹಾಯಧನ ಕೊಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಅಧಿಕಾರಿಗಳು ಬಂದ್ಬಿಟ್ಟು ಬಾರಯ್ಯ ನಿನ್ ತೋಟ ಸ್ವಲ್ಪ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋ ರೈತರು ಆ ಕೆಲಸಕ್ಕೆ ಕೈ ಹಾಕಬಾರದು. ನಿಜವಾಗಿಯೂ ಕಾಳಜಿ ಹೊಂದಿ, ಇದು ನನ್ನ ತೆಂಗಿನ ತೋಟ ಹಾಳಾಗಿದೆ, ನಾನು ಅದನ್ನು ರೂಢಿಸ್ಕೊಳ್ಬೇಕು, ಅದನ್ನು ಪುನರುಜ್ಜೀವನಗೊಳಿಸಬೇಕು ಅನ್ನೋಂಥ ಆಸಕ್ತಿ ಇಟ್ಕೊಂಡು ಮಾಡಿದರೆ ಮಾತ್ರ ಪುನಃ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಖಂಡಿತವಾಗಿ ಅದು ಮಾತ್ರ ಸತ್ಯವಾದ ಮಾತು. ಈ ನಿಟ್ಟಿನಲ್ಲಿ ನಾವೇನು ನಮ್ಮ ಇಲಾಖೆಯಿಂದ ಏನು ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ ತೆಂಗು ಪುನಶ್ಚೇತನ ಅಂತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ನಾವು ನಿಮಗೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ, ತೆಂಗನ್ನ ನಮ್ಮಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚಿಗೆ ಬೆಳೀತಾಗಿರ್ತಕ್ಕಂಥದ್ದು. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಏನಾಯ್ತು ಅಂದ್ರೆ, ಬರ್ತಾ ಮಳೆ ಸರಿಯಾಗಿ ಆಗದೆ ಇದ್ದಿದ್ದಕ್ಕೆ ಎಲ್ಲಾ ಪ್ರದೇಶದಲ್ಲೂ ಸಹಿತ ಕೊಳವೆ ಬಾವಿಯಿಂದ ಕೊರೆಸಿದ್ರು ಸಹಿತ ನೀರು ಬೀಳದೆ ಇರತಕ್ಕಂಥ ಕೆಲವೊಂದು ಪ್ರದೇಶಗಳಿದೆ. ಇಂಥ ಕಡೆಗಳಲ್ಲಿ ಇರ್ತಕ್ಕಂಥ ತೋಟಗಳು ಕೆಲವೊಂದು ರೋಗಗಳಿಗೆ ತುತ್ತಾಗಿ, ಸ್ಟೆಮ್ ಬ್ಲೀಡಿಂಗ್ ಇರ್ಬೋದು, ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇರ್ಬೋದು, ಕಪ್ಪು ತಲೆ ಹುಳುವಿನ ಬಾಧೆ ನೀವು ನೋಡಿದಿರಿ. ಅರಸೀಕೆರೆ, ತಿಪ್ಟೂರು, ತುಮಕೂರು ಈ ಸೈಡ್ ಅಲ್ಲಿ ನೀವು ರೋಡ್ ಸೈಡ್ ಅಲ್ಲಿ ಬರ್ತಾ ಇದ್ರಿ ಅಂದ್ರೆ ಗಿಡಗಳಲ್ಲಿ ಗರಿಗಳೇ ಇಲ್ಲ, ಇಟ್ಸ್ ಓನ್ಲಿ ಎ ಸ್ಕೆಲಿಟನ್. ನಾವು ಹೇಳಬಹುದು ಅಸ್ಥಿ ಪಂಜರದ ತರ ಇವತ್ತು ತೆಂಗಿನ ಮರಗಳು ನಿಂತಿದೆ. ಇದು ಈ ಕಪ್ಪು ತಲೆ ಹುಳುವಿನ ಬಾಧೆಯಿಂದ ಇದು ತೀವ್ರತರವಾಗಿ ಹೊಡೆತ ಕೊಟ್ಟಿದೆ. ಇಲ್ಲಿ ಏನ್ ಬೇಕಾಗಿದೆ, ನಾವು ಗಿಡಗಳಿಗೆ, ತೆಂಗಿನ ಮರಗಳಿಗಾಯ್ತು, ಅಡಿಕೆ ತೋಟಗಳಿಗಾಯ್ತು, ನೀವು ಔಷಧಿ ಸಿಂಪರಣೆ ಮಾಡಿ ಕಂಟ್ರೋಲ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಎ ಲೆಬೋರಿಯಸ್ ವರ್ಕ್. ಹೊಡಿತಕ್ಕಂಥ ಔಷಧಿ ಹೊಡಿಬೇಕಾಗಿರೋದು ಒಂದ್ ಎಕರೆ 60 ಗಿಡಗಳಿಗೆ, ಆದರೆ ಅಲ್ಲಿ ನೀವು ಲೇಬರ್ ಯೂಸ್ ಮಾಡೋದಿದೆಯಲ್ಲ, ಎಷ್ಟು ಎತ್ತರಕ್ಕೆ ಮರಗಳಾಗಿರುತ್ತೆ. ಹಳೆ ತೋಟಗಳಾದ್ರೆ 40-50 ಅಡಿಯವರೆಗೂ ಸರ್ತ ಎತ್ತರವಾಗಿರ್ತಕ್ಕಂಥ ಮರಗಳಿದೆ. ಅಷ್ಟು ಎತ್ತರದವರೆಗೂ ಔಷಧಿ ಸಿಂಪರಣೆ ಮಾಡಿದ್ಮೇಲೆ ಆ ಸಿಂಪರಿಸತಕ್ಕಂಥ ಔಷಧಿ ಎಲ್ಲಾ ಕಡೆಗೂ ಈವನ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿದೆಯಾ ಇಲ್ವಾ ಇವನ್ನೆಲ್ಲ ಜಡ್ಜ್ಮೆಂಟ್ ಮಾಡೋದು ಬಹಳ ಕಷ್ಟ. ಹಾಗಾಗಿ ಇವತ್ತು ಬಹಳ ಕಡೆ ಏನಾಯ್ತು ಅಂದ್ರೆ ಕಪ್ಪು ತಲೆ ಹುಳುವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಬಟ್ ಇಲ್ಲಿ ಒಂದು ಏನಪ್ಪ ಅಂತಂದ್ರೆ, ಈ ಕಾರ್ಯಕ್ರಮದ ಅಡಿಯಲ್ಲಿ ಇರ್ತಕ್ಕಂಥ ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ ಅಂದ್ರೆ ನಿರೋಧಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತಗೋಬೇಕು, ಈ ನಿಟ್ಟಿನಲ್ಲಿ ಇಲ್ಲಿ ಸಮಗ್ರವಾಗಿ ಪೀಡೆ ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ ಇವನ್ನೆಲ್ಲ ಒಳಗೊಂಡಂತೆ ತೆಂಗು ತೋಟಗಳ ಪುನಶ್ಚೇತನ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಸರಿ ರಘುನಾಥ್ ಅವರ, ಈಗ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಈಗ ನಮ್ಮ ಭಾಗದಲ್ಲಿ ಈ ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಹೇಗೆ ಆಗ್ತಾ ಇದೆ ರಘುನಾಥ್ ಅವರೇ? ಸರ್, ನಮ್ಮ ಭಾಗದಲ್ಲಿ ನಾವು ಬಹಳಷ್ಟು ಕಡೆ ಹೇಳಬೇಕು ಅಂತಂದ್ರೆ, ಮೊದಲು ಎಲ್ಲಿ ಬರೀ ತೆಂಗಿನ ತೋಟಗಳಿತ್ತು ಅಲ್ಲಿ ನಡುವೆ ಎಲ್ಲ ಈಗ ಅಡಿಕೆ ತೋಟಗಳು ಬಂದಿದೆ. ಪ್ರಮುಖವಾಗಿ ನಿಮಗೆ ಗಮನ ತರಬೇಕಾದಂತ ವಿಚಾರ, ಮುಂಚೆ ಏನು ತೆಂಗಿನ ತೋಟಗಳು ಮಾಡ್ಕೊಂಡಿದ್ರು ಆ ಎಲ್ಲಾ ತೋಟಗಳಲ್ಲೂ ಸಹಿತ ಅವರು ಖಾಲಿ ಜಾಗದಲ್ಲಿ ಫಸ್ಟ್ ಅಡಿಕೆ ಹಾಕೊಂಡ್ರು ರೈತರು. ಆದಾಯವನ್ನ ಒಳ್ಳೆ ಕೊಡ್ತಕ್ಕಂಥ ಇವತ್ತು ಬೆಳೆ ಇರತಕ್ಕಂಥದ್ದಂದ್ರೆ ಅಡಿಕೆ ಅಂತೇಳಿ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಸಸ್ಟೈನಬಲ್ ಇನ್ಕಮ್ ಇದೆ. ಸೊ ಯಾಕೆ ಇರೋ ಜಾಗನ ನಾವು ಯುಟಿಲೈಸ್ ಮಾಡ್ಕೋಬಾರ್ದು ಅಂತೇಳಿ ತೆಂಗಿನ ನಡುವೆನೆ 2 ಸಾಲ ಅಡಿಕೆ ಸಾಲನೂ ಹಾಕಿದ್ರು. ಇವತ್ತು ಅದರಿಂದನೂ ಇಳುವರಿ ತೆಗಿತಾ ಇದ್ದಾರೆ. ಅದ್ರ ಜೊತೆನಲ್ಲೇ ಅಡಿಕೆ ಕೊಡ್ತಾರಲ್ಲ ಪೋಷಕಾಂಶ, ಆ ಪೋಷಕಾಂಶದಲ್ಲೇನೆ ಅದ್ರ ನಿರ್ವಹಣೆ ನಡೀತಾ ಇದೆ ಹೊರತು ತೆಂಗಿನ ಗಿಡಕ್ಕೆ ನೇರವಾಗಿ ಪೋಷಕಾಂಶ ಕೊಡ್ತಕ್ಕಂಥ ಕೆಲಸಗಳು ನಡೀತಾ ಇಲ್ಲ. ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಅಡಿಕೆ, ಅಡಿಕೆ ಪ್ರಮುಖವಾದ ಬೆಳೆ ಆಗ್ಬಿಟ್ಟಿದೆ ಇವಾಗ. ಹೌದು ಹೌದು, ತೆಂಗೆ ಅಂತರ ಬೆಳೆ ಆಗೋಗಿದೆ, ಅಂತರ ಬೆಳೆ ಆಗ್ಬಿಟ್ಟಿದೆ. ಅಡಿಕೆ ಪ್ರಮುಖ ಬೆಳೆಯಾಗಿ ತೆಂಗು ಅಂತರ ಬೆಳೆ ಆಗಿದೆ. ಅದಕ್ಕೆ ಸಣ್ಣ ಪುಟ್ಟ ಚೂರು ಪರ ಪೋಷಕಾಂಶ ಅಡಿಕೆಗೆ ಏನು ಕೊಟ್ಟಾಗ ಅದಕ್ಕೆ ಏನಾದ್ರು ಉಳಿತು ಅಂದ್ರೆ ಸ್ವಲ್ಪ ಹಾಕ್ಬೋದು, ಇಲ್ಲ ಅಂತಂದ್ರೆ ಮಣ್ಣಿನಲ್ಲಿ ಲಭ್ಯತೆ ಇರತಕ್ಕಂತ ಒಂದು ಪೋಷಕಾಂಶಗಳನ್ನು ತಗೊಂಡು ತಾನು ಬೆಳೀತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂಡ್ ಬ್ಯಾಲೆನ್ಸ್ಡ್ ಮ್ಯಾನೇಜ್ಮೆಂಟ್, ಸಮತೋಲನ ಗೊಬ್ಬರವನ್ನು ನೀಡುವಂತದ್ದು, ಅದನ್ನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಯಾವುದೇ ಬೆಳೆ ಇರಲಿ ಸರ್, ಅಡಿಕೆನಲ್ಲಿ ಇರ್ಬೋದು ತೆಂಗಿನಲ್ಲಿ ಇರ್ಬೋದು, ನಾವು ಏನಾಗ್ತದೆ ಅಂದ್ರೆ ಒಂದು ನಿಯಮಿತವಾದ ಒಂದು ಇಳುವರಿಯನ್ನ ಮತ್ತು ನಿಯಮಿತವಾದ ಒಂದು ಬೆಳವಣಿಗೆಯನ್ನ ಕಾಣಲಿಕ್ಕೆ ಸಾಧ್ಯ. ಈ ಒಂದು ಕಾರಣಗಳಿಂದಾಗಿ ಬೆಳವಣಿಗೆಯಲ್ಲೂ ಏರುಪೇರಾಗಿದೆ, ನಿರೋಧಕ ಶಕ್ತಿಯಿಂದಲೂ ಸಹಿತ ಕುಂಠಿತವಾಗಿದೆ, ಹೊರಗಡೆಯಿಂದ ಆಕ್ರಮಣ ಮಾಡತಕ್ಕಂತ ಕ್ರಿಮಿಕೀಟಗಳು ರೋಗರುಜಿನಗಳು ಜಾಸ್ತಿಯಾಗಿ ತೆಂಗು ಬೆಳೆನಲ್ಲಿ ತನ್ನ ಒಂದು ಕ್ಷಮತೆಯನ್ನ ಕಳ್ಕಳ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಇವತ್ತು ಇದನ್ನ ತಡಿಬೇಕು ಅಂತಂದ್ರೆ ಏನ್ ಮಾಡಬೇಕು, ಅಟ್ಲೀಸ್ಟ್ ನಾವು ಇರ್ತಕ್ಕಂತ ತೋಟಗಳನ್ನ ಹೊಸದಾಗಿ ಪ್ರದೇಶ ವಿಸ್ತರಣೆ ಮಾಡಲಿಕ್ಕೆ ನಮ್ಮಲ್ಲಿ ಲ್ಯಾಂಡ್ ಇಸ್ ಎ ಲಿಮಿಟಿಂಗ್ ಫ್ಯಾಕ್ಟರ್, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇದ್ರೂ ಸಹ ಅವ್ರು ಯಾರು ಈ ತೆಂಗಿನ ಬೆಳೆಯನ್ನ ಹಾಕ್ಲಿಕ್ಕೆ ಯಾರು ರೈತರು ಸಿದ್ಧರಿಲ್ಲ. ಇವಾಗ ನೀವ್ ಹೇಳದಾಗೆ ಪುನಃ ಮತ್ತೆ ನೀರಿರ್ಲಿ ಇಲ್ದಲೆ ಹೋಗ್ಲಿ ಒಂದು ಅಡಕೆ ಗಿಡ ಹಾಕಿ ನೋಡೋಣ, ಪ್ರಯೋಗ ಮಾಡೋಣ ಅಂತನೋ ನಿಟ್ಟಿನಲ್ಲೇ ಇರ್ತಾರೆ. ಹೌದು ಸರ್, ಏನಾಗುತ್ತೆ ಅಂದ್ರೆ ತೆಂಗು ನೀವು ಎಕರೆ ಕೂರ್ಸೋದು 60 ಗಿಡ, ಇಳುವರಿ ಬರ್ಲಿಕ್ಕೆ 7 ವರ್ಷ ಆಗುತ್ತೆ. ಅಡಿಕೆ ಗಿಡ ನೀವು ಒಂದ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬಿಟ್ರೆ ನೀವು 4th ವರ್ಷ 5th ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವತ್ತಿನ ಮಾರುಕಟ್ಟೆ ಧಾರಣೆ ನೋಡ್ಕೊಂಡ್ರೆ ಅಡಿಕೆನಲ್ಲಿ ಇರತಕ್ಕಂತ ಒಂದು ಲಾಭ ಏನಿದೆ, ಆಮೇಲೆ ಇನ್ನೊಂದು ನಮ್ದು ಸಾಂಪ್ರದಾಯಿಕ ಬೆಳೆ, ನಾವು ಮಲೆನಾಡು ಪ್ರದೇಶ ವ್ಯಾಪ್ತಿನಲ್ಲಿ ಸಾಂಪ್ರದಾಯಿಕ ಬೆಳೆ, ಹಾಗಾಗಿ ಇದು ಅತಿ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅತಿ ಹೆಚ್ಚಿನವೆಲ್ಲವೂ ಆಟೋಮೆಟಿಕ್ ಆಗಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದನಾಗಿರೋದ್ರಿಂದ ನಮ್ಮಲ್ಲೂ ಸಹಿತ ಆ ಕಡೆಗೇನೆ ಇರುತ್ತೆ ಸರ್. ಆದ್ರೂ ಇಲ್ಲಿ ಏನಾಗ್ತದೆ ಅಂದ್ರೆ ನಾವು ಇರ್ತಕ್ಕಂಥ ಬೆಳೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಅಟ್ಲೀಸ್ಟ್ ಅದರಿಂದ ಬರ್ತಕ್ಕಂಥ ಒಂದು ಇನ್ಕಮ್ ಏನಿದೆ ಅದು ಒಂದು ಅಡಿಷನಲ್ ಇನ್ಕಮ್. ಖಂಡಿತವಾಗಿ ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಲಿಕ್ಕೋಸ್ಕರ ಮತ್ತು ಈ ನಿಟ್ಟಿನಲ್ಲಿ ಅದನ್ನ ಬಲಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿದೆ ಇಲಾಖೆ ಇವತ್ತು ನಮ್ಮಲ್ಲಿ. ಸರಿ ರಘುನಾಥ್ ಅವರೇ, ಈ ಯೋಜನೆ ಅಡಿನಲ್ಲಿ ತಾವ್ ಹೇಳಿದ್ರಿ ಸಮತೋಲನ ಗೊಬ್ಬರವನ್ನ ನೀಡಬೇಕಾಗತ್ತೆ ಮೊಟ್ಟ ಮೊದಲನೇದಾಗಿ ಅಂತ ಹೇಳ್ಬಿಟ್ಟು, ಈ ನಿಟ್ಟಿನಲ್ಲಿ ರೈತರಿಗೆಲ್ಲ ಏನ್ ಮಾಹಿತಿ ನೀಡ್ತೀರಿ, ಮತ್ತೆ ಸರ್ಕಾರದಿಂದ ಏನಾರು ಅದಕ್ಕೆ ಸೌಲಭ್ಯಗಳು ದೊರೆಯುತ್ತಾ? ಹೌದು ಸರ್, ಈಗ ನಾವೇನ್ ಕಾರ್ಯಕ್ರಮ ರೂಪಣೆ ಮಾಡಿದೀವಿ, ಇದು ಒಂದು ಸಮಗ್ರವಾದ ಪ್ಯಾಕೇಜ್ ಇರತಕ್ಕಂತ ಕಾರ್ಯಕ್ರಮ. ಇದರಲ್ಲಿ ಏನಾಗ್ತದೆ ಅಂದ್ರೆ ಯಾರೋ ಒಬ್ಬ ಫಲಾನುಭವಿ, ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು, ಒಬ್ಬ ರೈತ 1 ಎಕರೆ ತೆಂಗು ಬೆಳೆ ಇದೆ, ಆ ತೆಂಗು ಬೆಳೆ 1 ಎಕರೆ ಇರತಕ್ಕಂತ ರೈತ ನಮ್ಮ ಇಲಾಖೆಗೆ ಬಂದ್ಬಿಟ್ಟು ಒಂದು ಅರ್ಜಿಯನ್ನು ಕೊಡಬೇಕಾದ್ರೆ ನಮ್ಮ ಹೋಬಳಿ ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯ ತೋಟಗಾರಿಕಾ ಅಧಿಕಾರಿಗಳಿರ್ತಾರೆ, ಅವ್ರ ಕಡೆ ತಮ್ಮ ಅರ್ಜಿಯನ್ನು ಕೊಟ್ರೆ ನಾವು ಅದನ್ನು ನೋಂದಣಿ ಮಾಡ್ಕೊಂತೀವಿ. ನಮ್ಮ ತಾಲೂಕಿಗೆ ಒಂದು ಗುರು ನಿಗದಿಪಡಿಸಿರ್ತಾರೆ. ಏನಾಗ್ತದೆ ಅಂದ್ರೆ ಡಿಮ್ಯಾಂಡ್ ಒಂದೊಂದ್ಸರಿ ಜಾಸ್ತಿ ಇರ್ಬೋದು, ಒಂದೊಂದ್ಸರಿ ಡಿಮ್ಯಾಂಡ್ ಕಡಿಮೆ ಇದೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಪ್ರದೇಶ ಎಲ್ಲದನ್ನು ಕವರ್ ಮಾಡಬಹುದು. ಆದ್ರೆ ಅಲ್ಲಿಂದ ಬಂದಿರತಕ್ಕಂಥ ಟಾರ್ಗೆಟ್ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಜನ ಫಲಾನುಭವಿಗಳು ಅರ್ಜಿ ಹಾಕಿದರೆ ಇವನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇದ್ರ ಆಧಾರದ ಮೇಲೆ ಅವರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ 50 ಎಕರೆಗೆ ಫಲಾನುಭವಿಗಳಿಂದ ಡಿಮ್ಯಾಂಡ್ ಬಂದಿದೆ, ಬಂದಿರತಕ್ಕಂಥ ಗುರಿ ಬರೀ 25 ಎಕರೆಗೆ ಇದೆ ಅಂದ್ರೆ ಯಾರನ್ನೂ ಸಹಿತ ನಾವು ಕಣೆಗಣಿಸ್ನಕ್ಕಾಗೋದಿಲ್ಲ, ಎಲ್ಲಾ ರೈತರಿಗೂ ಸಹಿತ ಅನುಕೂಲ ಆಗಲಿ ಅನ್ನೋ ದೃಷ್ಟಿ ಪ್ರತಿಯೊಬ್ಬರಿಗೂ ಒಂದು 1/4 ಎಕರೆ ಅಥವಾ 1/4 ಯೂನಿಟ್ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳ ಜೊತೆಯಲ್ಲಿ ಇನ್ನರ್ಧ ಯೂನಿಟ್ಗೂ ಸಹಿತ ಅದೇ ರೀತಿ ಅವರು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಎಂಟೈರ್ ಪ್ಲಾಟ್ ನ ಸಮಗ್ರವಾಗಿ ಡೆವಲಪ್ ಮಾಡಬಹುದು. ಇಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಈಗ ಯಾರೋ ಒಬ್ಬ ರೈತರು 10 ಎಕರೆ ತೆಂಗಿನ ತೋಟ ಇರ್ತದೆ, ನಾವು 10 ಎಕರೆಗೆ ಸೌಲಭ್ಯ ಕೊಡಕ್ಕಾಗಲ್ಲ ಸರ್. ನಮ್ಮಲ್ಲಿ ಲಿಮಿಟೇಷನ್ ಏನಿದೆ ಅಂದ್ರೆ ಗರಿಷ್ಠ ಮಿತಿ 1 ಹೆಕ್ಟರ್, 0.2 ಹೆಕ್ಟರ್ ಅಂದ್ರೆ 20 ಗುಂಟೆಯಿಂದ 1 ಹೆಕ್ಟರ್ ವರೆಗೂ ಗರಿಷ್ಠ ಮಿತಿ ನಾವು ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ ಯೋಜನೆ ಅಡಿಯಲ್ಲಿ. 1 ಹೆಕ್ಟರ್ ಅಂದ್ರೆ 2.5 ಎಕರೆ, ನಾವು 2.5 ಎಕರೆ ಕೊಡ್ತೀವಿ. ಅವ್ರು ತಗೊಂಡೋಗಿ ಆ 2.5 ಎಕರೆ ಕೊಟ್ಟಿದ್ ಸೌಲತ್ತನ್ನೇ ತಗೊಂಡೋಗ್ಬಿಟ್ಟು 10 ಎಕರೆಗೂ ಗಿಡಗಳಿಗೆ ಕೊಟ್ಟರು ಅಂದ್ರೆ ಯಾವ್ದಕ್ಕೂ ಸಹಿತ ಊಟ ಸಮನಾಗಿ ಸಿಗೋದಿಲ್ಲ. ಅದೇ ಅವ್ರ ಏನಾರ ನಾವು ಕೊಟ್ಟಂತ 2.5 ಎಕರೆ ಸೌಲತ್ತನ್ನು ಅದೇ 2.5 ಎಕರೆಗೆ ಬಳಸ್ಕೊಂಡು ಇನ್ನು 7.5 ಎಕರೆಗೆ ಅವರು ಅದೇ ರೀತಿಯಲ್ಲಿ ತಮ್ಮ ಪರಿಶ್ರಮದಿಂದ ಸ್ವಲ್ಪ ತಮ್ಮ ದುಡ್ಡನ್ನು ಹಾಕಿ ಅದನ್ನ ಮೇಂಟೈನ್ ಮಾಡ್ಕೊಂಡ್ರು ಅಂದ್ರೆ ಆಟೋಮೆಟಿಕ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಬಹುದಾಗಿದೆ. ಖಂಡಿತವಾಗಿ ಈಗ ತೋಟ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನಿರಾಶರಾಗದ್ ಬೇಡ, ಹಾಗಾಗಿ ಅದಕ್ಕೂ ಮಾರ್ಗಗಳಿವೆ ನಿಮ್ಮ ತೋಟವನ್ನ ಪುನಶ್ಚೇತನಗೊಳಿಸಲಿಕ್ಕೆ. ಹಾಗಾಗಿ ನಿಮ್ಮಲ್ಲಿ ಸ್ವಲ್ಪ ಭಾಗವನ್ನ ನಾವು ಸರ್ಕಾರದ ವತಿಯಿಂದಾಗಿ ಅದನ್ನ ಸ್ವಲ್ಪ ಪುನಶ್ಚೇತನಗೊಳಿಸ್ತೀವಿ, ಅದಕ್ಕೊಂದಿಷ್ಟು ಟಾನಿಕ್ ಎಲ್ಲ ಕೊಟ್ಬಿಟ್ಟು ಇಂಪ್ರೂವ್ ಮಾಡ್ತೀವಿ ಅಂತ ನೀವು ಒಂದು ಮಾರ್ಗದರ್ಶನ ನೀಡ್ತೀರಿ, ಪ್ರಾಯೋಗಿಕವಾಗಿ ಒಂದ್ ಸ್ವಲ್ಪ ಜಾಗವನ್ನ ತಗೊಳ್ತೀರಿ, ಆಯ್ಕೆ ಮಾಡ್ಕೋತೀರಿ. ಹೌದು, ಅದರಂತೆಯ ರೈತರು ಸ್ವಲ್ಪ ಒಂಚೂರು ನಿಗಾ ವಹಿಸ್ಬಿಟ್ಟು ತಮ್ಮ ಇನ್ನುಳಿದ ಪ್ರದೇಶಗಳಿಗೂ ಸಹ ಅದನ್ನು ವಿಸ್ತರಣೆ ಮಾಡ್ಕೊಳ್ಬೇಕು. ಹೌದು ಸರ್, ಹೌದು ಹೌದು, ಈ ಒಂದು ಸ್ಕೀಮ್ ನಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದರೆ ತಾವು ಹೇಳಿದಾಗೆ. ಇಲ್ಲಿ ನಮ್ಮಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಈ ಒಂದು ಯೋಜನೆಯ ರೂಪುರೇಷೆಗಳ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತಂದ್ರೆ ಈ ಯೋಜನೆ ಅಡಿಯಲ್ಲಿ ನಾವು ಗರಿಷ್ಠ ಆಗ್ಲೇ ಹೇಳಿದಾಗ 1 ಹೆಕ್ಟರ್ ಮಿತಿ ಕೊಡ್ತೀವಿ. ಗರಿಷ್ಠ ಸಹಾಯಧನದ ಮಿತಿ ನಾವು 1 ಹೆಕ್ಟರ್ಗೆ ಇಲ್ಲಿ ಇರೋದೇನಪ್ಪಾ ಅಂತಂದ್ರೆ ಮುಖ್ಯವಾಗಿ ಸರ್ ಮುಖ್ಯವಾದ ಒಂದು ವಿಷಯ ಇಲ್ಲಿ ಏನು ಅಂತಂದ್ರೆ ಎಷ್ಟೋ ತೆಂಗಿನ ತೋಟಗಳಲ್ಲಿ ಕೆಲವು ಮರಗಳು ಒಣಗಿ ನಿಂತಿವೆ. ತೆಂಗಿನ ಮರ ತೆಗಿಬೇಕು ಅಂದ್ರೆ ಬಹಳ ಕಷ್ಟ, ಇವತ್ತು ತೆಗಿಯಕ್ ಯಾರು ಲೇಬರ್ ಸಿಗಲ್ಲ. ಈ ನಿಟ್ಟಿನಲ್ಲಿ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯೋಜನೆ ಅಡಿಯಲ್ಲಿ ಮೊದಲು ಮಾಡಿರ್ತಕ್ಕಂಥ ಅವಕಾಶ ಏನು ಅಂತಂದ್ರೆ ಹಳೆ ಮರಗಳನ್ನ ತೆಗೆಯೋದಕ್ಕೆ ಸಹಾಯಧನ ಕೊಡ್ತಾರೆ. ಈಗ ಯಾರೋ ಒಬ್ಬ ರೈತ ಅವ್ರದ್ದು 100 ಗಿಡ ತೆಂಗಿನ ತೋಟದ ಇತ್ತೆ, ಒಂದು 100 ಗಿಡಗಳ ಒಂದು ತೆಂಗಿನ ತೋಟ ಇತ್ತು, 10 ಮರಗಳು ಸಿಡ್ಲು ಬಡ್ದು ಏನೋ ರೋಗ ಬಂದು ಸ್ಟೆಮ್ ಬ್ಲೀಡಿಂಗ್ ಬಂದು ಸತ್ತು ಹೋಗಿದಾವ ಸರ್. ಆ 10 ಮರಗಳನ್ನ ಅವ್ರು ತೆಗಿಬೇಕು ಅಂದ್ರೆ ಲೇಬರ್ ಗಳಿಗೆ ದುಡ್ಡು ಸಿಕ್ಕಾಬಟ್ಟೆ ಖರ್ಚಾಗುತ್ತೆ, ಅಲ್ಲೇ ಇರಲಿ ಬಿಡಪ್ಪ ಅಲ್ಲೇ ಬಿದ್ದು ಯಾವಾಗ ಕೊಳತು ಬಿದ್ದು ಸತ್ತೋಗುತ್ತೆ ಅತ್ಲಾಗೆ ಅಂತ ಹೇಳಿ ಕೈಬಿಟ್ಬಿಟ್ಟಿರ್ತಾರೆ. ಆದ್ರೆ ಅದೇ 10 ಗಿಡಗಳನ್ನು ತೆಗೆದುಬಿಟ್ಟು ಅಲ್ಲಿ ಹೊಸ ಗಿಡಗಳನ್ನ ನಾಟಿ ಮಾಡ್ಕೊಂಡ್ರೆ ಮುಂದಿನ ಸ್ವಲ್ಪ ವರ್ಷದಲ್ಲಿ ಅದರಿಂದ ಇಳುವರಿ ತೆಗಿಬೋದಲ್ಲ. ಆ ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡ್ತಾ ಇರಲ್ಲ. ಇಲ್ಲಿ ಅದಕ್ಕೋಸ್ಕರನೇ ಆ ಹಳೆ ಗಿಡಗಳನ್ನ ಸತ್ತೋಗಿರ್ತಕ್ಕಂಥ ಗಿಡಗಳನ್ನು ತೆಗಿಲಿಕ್ಕೂ ಸಹಿತ ಇಲಾಖೆ ವತಿಯಿಂದ ಒಂದು ಮರಕ್ಕೆ 1000 ರೂಪಾಯಿಗಳ ಸಹಾಯಧನ ಕೊಡ್ತೀವಿ. ಒಂದು ಮರಕ್ಕೆ 1000 ರೂಪಾಯಿ? 1000 ರೂಪಾಯಿ. ಆ ಹಳೆ ಮರವನ್ನ ಕಡತಲೆ ಮಾಡಿ ಅಲ್ಲಿ ಹೊಸ ಗಿಡವನ್ನ ನೆಡುವಂತದ್ದು ಇಲ್ಲ, ಇದು ಬರೀ ತೆಗಿಲಿಕ್ಕೆ. ತೆಗಿಲಿಕ್ಕೆ 1000? ಒಂದು ತೆಗಿಲಿಕ್ಕೆ 1000. ಓಹೋ, ಹಳೆ ಮರನ ಅವರು ಬುಡ ಸಮೇತ ತೆಗೆದು ಆ ಕಡೆ ಹಾಕ್ಲಿಕ್ಕೆ 1000 ರೂಪಾಯಿ ಸಹಾಯಧನ. ಓಹೋ, ಇದಕ್ಕೆ ಯೋಜನೆ ಅಡಿಯಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ನಮ್ಮ ಇಲಾಖೆನಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ಸರ್ ಅಂದ್ರೆ ಮಾರ್ಟಾಲಿಟಿ ಗರಿಷ್ಠ 32 ಗಿಡದವರೆಗೂ ಕೊಡ್ಲಿಕ್ಕೆ ಅವಕಾಶ ಇದೆ ಒಂದು ಹೆಕ್ಟರ್ಗೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಅಷ್ಟೊಂದು ಗಿಡಗಳು ನಾಶವಾಗಿಲ್ಲದೆ ಇರೋದ್ರಿಂದ 10 ಗಿಡದವರೆಗೂ ಕೊಡ್ಲಿಕ್ಕೆ ನಾವು ಪ್ರಾವಿಷನ್ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಯೂನಿಟ್ಸ್ ಜಾಸ್ತಿ ಮಾಡಬಹುದು ಅನ್ನೋ ಉದ್ದೇಶಕ್ಕೆ 10 ಮರಗಳನ್ನು ತೆಗೆದ್ರೆ 10,000 ರೂಪಾಯಿ ನೇರವಾಗಿ ಅವರಿಗೆ ಸಹಾಯಧನ ಬರುತ್ತೆ. ಈ 10 ಮರಗಳನ್ನು ತೆಗೆದ್ಮೇಲೆ 10 ಗಿಡಗಳನ್ನ ಅವ್ರು ನಾಟಿ ಮಾಡಬೇಕು. ಹೌದು ಹೌದು. 10 ಗಿಡಗಳು ಅವ್ರು ಬೇಕಿದ್ರೆ ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ನರ್ಸರಿಯಿಂದ ಬೇಕಾದ್ರೆ ತಂದು ನಾಟಿ ಮಾಡಬಹುದು. ಇಲ್ಲ ಅವರು ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಯಲ್ಲಿ ಇರತಕ್ಕಂಥ ನರ್ಸರಿಗಳಿಗೆ ಭೇಟಿ ಕೊಟ್ಟು ಒಳ್ಳೆ ಎಳ್ನೀರ್ ತಳಿಗಳು ಒಳ್ಳೆ ಹೈಬ್ರಿಡ್ ತಳಿಗಳನ್ನು ಬೇಕಾದ್ರೆ ತಂದು ನಾಟಿ ಮಾಡಬಹುದು. ಇದಕ್ಕೂ ಸಹಿತ ಸಹಾಯಧನ ಕೊಡ್ತೀವಿ. ಇಲ್ಲಿ ನಮ್ಮ ಇಲಾಖೆಯ ದರ ಅರಸೀಕೆರೆ ತಳಿ ಅಂದ್ರೆ ಎತ್ತರದ ತಳಿಗಳಿಗೆ 50 ರೂಪಾಯಿ ಇದೆ. 50 ರೂಪಾಯಿ ಸಸಿ ಅವ್ರು ತಂದು ನಾಟಿ ಮಾಡಿದ್ರು ಅಂದ್ರೆ ಒಂದ್ ಗಿಡಕ್ಕೆ 50 ರೂಪಾಯಿ ರಿಎಂಬರ್ಸ್ಮೆಂಟ್ ಬಂದ್ಬಿಡುತ್ತೆ ಅವ್ರಿಗೆ. 10 ಗಿಡಕ್ಕೆ 500 ರೂಪಾಯಿ ವಾಪಸ್ ಕೊಡ್ತೀವಿ. ಆದ್ರೆ ಏನಂದ್ರೆ ಅವ್ರು ತಂದು ನಾಟಿ ಮಾಡ್ಕೋಬೇಕು, ಆಮೇಲೆ ಈ ದುಡ್ಡು ಬರ್ತದೆ. ಫಸ್ಟ್ ಗಿಡ ತೆಗಿಬೇಕು, ನಾಟಿ ಮಾಡಬೇಕು, ಅಲ್ಲಿಗೆ ಅವರಿಗೆ 10,000 ರೂಪಾಯಿ ಈಸಿಯಾಗಿ ಸ್ಟ್ರೈಟ್ ಅವೇ ವಾಪಸ್ ಬಂತು. ಅಂದ್ರೆ ನಿರ್ದಿಷ್ಟವಾಗಿ ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈ ಆಗಿರುವಂತ ನರ್ಸರಿಯಿಂದನೇ ತರಬೇಕು? ಹೌದು ಹೌದು ಹೌದು. ಇಲಾಖೆಯಿಂದ ಸರ್ಟಿಫೈ ಆಗಿರತಕ್ಕಂಥದ್ದು, ಇಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಮಾನ್ಯತೆ ಪಡೆದಿರತಕ್ಕಂಥದ್ದು, ಇಲ್ಲ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಉತ್ಪಾದನೆ ಮಾಡಿ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಮಾನ್ಯತೆ ಪಡೆದಿರತಕ್ಕಂಥ ನರ್ಸರಿಗಳಿಂದ ಸಸಿಗಳನ್ನು ತಂದ್ರೆ ಮಾತ್ರ ಅವರಿಗೆ ಇಲ್ಲಿ ರೀಪ್ಲಾಂಟಿಂಗ್ ಅವಕಾಶ ಇದೆ. ಅವರು ಕೆಲವರು ಏನ್ ಮಾಡ್ಬಿಡ್ತಾರೆ, ನಾವೆಲ್ಲ ಮನೇಲೆಲ್ಲ ಗೆಪ್ಪ ಸಸಿ ಏನೋ ಮಾಡ್ಕೊಂಡಿದೀವಿ, ಯಾವ್ದೋ ಒಂದು ಇದು ತಳಿದ್ ಮಾಡ್ಕೊಂಡು ಅಲ್ಲಿ ಯಾಕೆ ಈ ಒಂದು ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಸರ್ ಅಂದ್ರೆ, ಎಷ್ಟೋ ಕಡೆಗಳಲ್ಲಿ ಯಾವುದೋ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದ್ಬಿಟ್ಟು ಹೈಬ್ರಿಡ್ ತಳಿಗಳು ಅಂತೇಳಿ ಸಸಿಗಳನ್ನು ಮಾರಾಟ ಮಾಡೋಗಿದ್ದಾರೆ. 3 ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತಾರೆ, 8-10 ಆದ್ರೂ ಸಹಿತ ಇನ್ನು ಹಿಂಗಾರಿಕಿತ್ತಿರಲ್ಲ. ರೈತರು ಏನಾಗ್ಬಿಡುತ್ತೆ, 4-5 ಆಗೋವರೆಗೂ ಇದು ನಮ್ ಗಮನಕ್ಕೆ ತರದೇ ಇಲ್ಲ. ಗಿಡ ಯಾವಾಗ ಹಿಂಗಾರ ಕೀಳದಿಲ್ಲ ಒಂದ್ 5 ಆದ್ಮೇಲೆ ಅವಾಗ ಬರ್ತಾರೆ, ಸರ್ 3 ಆಗುತ್ತೆ ಅಂತ ಕೊಟ್ಟ 5 ಆಯ್ತು ಏನು ನಮಗೆ ಫಲನೇ ಬರ್ತಾ ಇಲ್ಲ ಅಂತೇಳಿ. ಇಲ್ಲಿ ಮದರ್ ಸೋರ್ಸ್ ಏನಿದೆಯಲ್ಲ, ತಾಯಿ ಗಿಡಗಳ ಆಯ್ಕೆ ಇದೆಯಲ್ಲ, ಆ ಯಾವ ತಾಯಿ ಗಿಡಗಳಿಂದ ಆ ಕಾಯಿನ ಆಯ್ಕೆ ಮಾಡಿದ್ದಾರೆ, ಅದು ಎಷ್ಟು ಇಳುವರಿ ಕೊಡ್ತಾ ಇತ್ತು, ಅದು ಆರೋಗ್ಯವಾಗಿತ್ತ ಇಲ್ವಾ, ಇದನ್ನೆಲ್ಲ ಪೆಡಿಗ್ರಿ ಏನಾಗುತ್ತೆ ಸರ್, ಮೇಂಟೈನ್ ಮಾಡಿರ್ತಕ್ಕಂಥ ನರ್ಸರಿಗಳಿಂದ ತಗೊಂಬಂದ್ರೆ ನಮಗೆ ಹೌದಪ್ಪ ಇದು ಇಂಥ ಮರದ ಕಾಯಿ ಈ ಸೈಜ್ ಕಾಯಿ ಇದೆ ಅಂದ್ರೆ ಅದು ಇಳುವರಿನೂ ಇದೇ ರೀತಿ ಕೊಡ್ತದೆ ಅಂತ ಒಂದು ಜಡ್ಜ್ಮೆಂಟ್ ಇರ್ತದೆ. ನಮ್ಮ ಇಲಾಖೆ ಎಲ್ಲಾ ನರ್ಸರಿಗಳಲ್ಲೂ ಸಹಿತ ಏನಾಗ್ತದೆ ಅಂದ್ರೆ ಅವ್ರು ಎಲ್ಲಿಂದ ಬೀಜದ ಕಾಯಿ ಸಂಗ್ರಹ ಮಾಡಿರ್ತಾರೆ, ಅದು ಎಷ್ಟು ಕಾಯಿ ಸಂಗ್ರಹ ಮಾಡಿದ್ದಾರೆ, ಆ ತೋಟದ ನಿರ್ವಹಣೆ ಆಗಿದೆ, ಗಿಡಗಳ ಒಂದು ಆರೋಗ್ಯ ಆಗಿದೆ, ಇದೆಲ್ಲದನ್ನು ಪಟ್ಟಿ ಮಾಡ್ಕೊಂಡ್ರಿ. ಹಾಗಾಗಿ ಇಲ್ಲಿ ನಿಮಗೆ ಇಂಥ ತೋಟದ ಕಾಯಿ ಅಂತೇಳಿ ಸರ್ಟಿಫೈ ಮಾಡಿರ್ತಕ್ಕಂಥ ಸಸಿಗಳನ್ನು ನಮ್ಮ ಇಲಾಖೆಯಿಂದ ಪೂರೈಸೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿಯ ದೋಖ ಆಗೋದಿಲ್ಲ. ಅದಕ್ಕೋಸ್ಕರ ಇಲಾಖೆಯಿಂದ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಅಥವಾ ತೆಂಗು ಅಭಿವೃದ್ಧಿ ಮಂಡಳಿ ನರ್ಸರಿಗಳಿಂದನೇ ತಗೋಬೇಕು ಅಂತೇಳಿ ಕಂಡೀಷನ್ ಮಾಡಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅವರಿಗೆ ಒಂದು ಗಿಡಕ್ಕೆ ನಾನು ಹೇಳಿದೆ ರೀಪ್ಲಾಂಟಿಂಗ್ಗೆ ಅವರಿಗೆ ಸಸಿಗಳ ಕಾಸ್ಟ್ 50 ರೂಪಾಯಿ ವಾಪಸ್ ಕೊಟ್ಬಿಡ್ತೀವಿ. ನೆಕ್ಸ್ಟ್ ಅಂತರ್ ಬೇಸಾಯ ಅಂತೇಳಿ 2,750 ರೂಪಾಯಿ ಕೊಡ್ತೀವಿ ಅವರಿಗೆ. 2,750 ರೂಪಾಯಿ ಅಂತರ್ ಬೇಸಾಯ. ಇದರಲ್ಲಿ ಏನಾಗ್ತದೆ ಅಂದ್ರೆ ಗಿಡಗಳು ಸುತ್ತ ಪಾತಿ ಮಾಡ್ತಕ್ಕಂಥದ್ದು, ಗಿಡ ಹೋಗಿರ್ತಕ್ಕಂಥ ಗಿಡಗಳನ್ನು ನಾಟಿ ಮಾಡ್ತಕ್ಕಂಥದ್ದು ಇದೆಲ್ಲದನ್ನು ಸರಿ, ಇದು ನಾವು ಲೆಕ್ಕ ಹಾಕಿರೋದು 50% ಸಬ್ಸಿಡಿ ಸರ್. 50% ಸಬ್ಸಿಡಿ ಇದು ಅಂದ್ರೆ ಅಲ್ಲಿ ಅವ್ರಿಗೆ ಏನ್ ಖರ್ಚು ಬಂದಿರ್ತದೆ ಅದ್ರ 50% ನಾವು ಕೊಟ್ಟಂಗೆ. ಅರ್ಥ ಆಯ್ತಾ? ರೀಪ್ಲಾಂಟಿಂಗ್ ಅದು ಗಿಡಗಳು ತೆಗಿತಕ್ಕಂಥದ್ದು ಮತ್ತೆ ಸಸಿಗಳು ಖರ್ಚಿದೆಯಲ್ಲ ಅದು ಪೂರ್ಣ ಪ್ರಮಾಣ ಕೊಟ್ಬಿಡ್ತೀವಿ. 1,000 ರೂಪಾಯಿ ತೆಗಿಯೋದಿಕ್ಕೆ ಪ್ಲಸ್ 50 ರೂಪಾಯಿ ಗಿಡದ ದುಡ್ಡು ಏನಿದೆ ಅದು ಫುಲ್ ಅಮೌಂಟ್. ಅದು ಈ ನಿರ್ವಹಣೆ ಏನಿದೆಯಲ್ಲ ಆ ವೆಚ್ಚ ಮಾತ್ರ ಅವ್ರು ಸ್ವಲ್ಪ ಬರ್ಸ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರದ್ದು ಸ್ವಲ್ಪ ಅಲ್ಲಿ ಕೊಡುಗೆ ಕೊಡುಗೆ ಮತ್ತು ಶ್ರಮ ಏರಲಿ, ಜವಾಬ್ದಾರಿನೂ ಬೇಕು. ಹೌದು ಸರ್, ಹೌದು. ಈಗ ನಾನು ಕಾಳಜಿ ವಹಿಸಿ ಏನಾದ್ರು ಒಂದು ಮಾಡಿದೀನಿ ಅಂತಂದ್ರೆ ಅದ್ರ ಬಗ್ಗೆ ಗಮನ ಜಾಸ್ತಿ ಇರ್ತದೆ, ಪೂರ್ಣ ಪ್ರಮಾಣದಲ್ಲಿ ಇದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ನಿಟ್ಟಿನಲ್ಲಿ ಅಲ್ಲಿ 50% ಮಾಡಿದೀವಿ. ನೆಕ್ಸ್ಟ್ ಇನ್ನು ಉಳಿದಂತ ಅಮೌಂಟ್ ಏನಿದೆ, 6,000 ರೂಪಾಯಿ ವರ್ತ್ ಮೆಟೀರಿಯಲ್ಸ್ ಏನಿದೆ ಅದು ಇನ್ಪುಟ್ಸ್, ಬೇವಿನ ಹಿಂಡಿ, ಟ್ರೈಕೋಡರ್ಮಾ, ಸೂಡಾಮನಾಸ್, ಬೇವಿನ ಎಣ್ಣೆ, ಈ ತರದ ಒಂದು ಪರಿಕರಗಳನ್ನ ಅವ್ರು ಖರೀದಿ ಮಾಡಿಕೊಂಡು ತಗೊಂಬಂದ್ರೆ ನೇರವಾಗಿ ಅವರಿಗೆ ಆ ಖರೀದಿ ಮಾಡಿದಂತ ಬಿಲ್ ಯಾಕೆಂದ್ರೆ ನಮ್ಮಲ್ಲಿ ಅನುಮೋದನೆ ಆಗಿರತಕ್ಕಂತ ಸಂಘ ಸಂಸ್ಥೆಗಳಿದೆ, ತೆಂಗು ಅಭಿವೃದ್ಧಿ ಮಂಡಳಿಯಿಂದನೇ ಅವರು ಸರ್ಟಿಫೈ ಮಾಡಿ ಅನುಮೋದನೆ ಮಾಡಿದ್ದಾರೆ. ಇಂತಿಂತ ಸಂಘ ಸಂಸ್ಥೆಗಳಿಂದ ನೀವು ತಗೋಬೇಕು, ಗೌರ್ಮೆಂಟ್ ಏಜೆನ್ಸಿಗಳಿಂದನೇ ತಗೋಬೇಕು ಅಂತ. ನೇರವಾಗಿ ರೈತರು ತಗೊಂಬಂದ್ರೆ ಆ ಬಿಲ್ಲಿನ ಮೇಲೆ ಅವರಿಗೆ 1 ಹೆಕ್ಟರ್, ನಾನು ಹೇಳ್ತಾ ಇರೋದು 1 ಹೆಕ್ಟರ್ ಪ್ರದೇಶಕ್ಕೆ ಸರ್, 6,000 ರೂಪಾಯಿದು ಇನ್ಪುಟ್ಸ್ ಸಬ್ಸಿಡಿ ಅವರಿಗೆ ರಿಯಂಬರ್ಸ್ಮೆಂಟ್ ಕೊಡ್ತೀವಿ. ಇಲ್ಲಾಂದ್ರೆ ನಮ್ಮ ಇಲಾಖೆ ವತಿಯಿಂದನೇ ಯಾವ ರೀತಿ ಜಡ್ಜ್ ಮಾಡ್ತೀವಿ ಅಂದ್ರೆ ಎಷ್ಟು ಜನ ಅರ್ಜಿದಾರರು ಕೊಟ್ಟಿದ್ದಾರೆ ಅವರಲ್ಲಿ ಯಾರ್ಯಾರು ತರಬಹುದು, ಯಾರು ನಾವು ತರಕಾಗಲ್ಲ ಸರ್ ನಮಗೆ ತರ್ಸ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರು ಅಂದ್ರೆ ಅಷ್ಟು ಅವ್ರನ್ನ ಒಂದು ಮೀಟಿಂಗ್ ಮಾಡ್ತೀವಿ ನಾವು ಮುಂಚೆ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಇಲಾಖೆ ಸ್ವಾಮಿಯಿಂದ ಅನುಮೋದನೆ ಆಗಿರತಕ್ಕಂತ ಒಂದು ಸಂಘ ಸಂಸ್ಥೆ ಕರೆದ್ಬಿಟ್ಟು ಇಷ್ಟು ಜನ ಇಲ್ಲಿ ರೈತರಿದ್ದಾರೆ ಇವ್ರಿಗೆ ಪೂರೈಕೆ ಮಾಡ್ರಿ, ಅವ್ರ ಕನ್ಸೆಂಟ್ ತಗೊಂಡು ಅವ್ರಿಗೆ ಪೇಮೆಂಟ್ ಕೊಡಲಿಕ್ಕೆ ಒಂದು ವ್ಯವಸ್ಥೆ. ಇದಿಷ್ಟು ನೀವು ತೆಂಗಿನ ಗಿಡವನ್ನ ಹೊಸದಾಗಿ ನಾಟಿ ಮಾಡಿ ಅದನ್ನ ಅಭಿವೃದ್ಧಿ ಪಡಿಸುವಂತದ್ದು. ಈಗ ತೆಂಗು ಸ್ವಲ್ಪ ಅದರಲ್ಲಿ ಏನೋ ಜೀವ ಹಿಡ್ಕೊಂಡಿದೆ, ಸ್ವಲ್ಪ ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಂದ್ರೆ ನೀವು ಆ ತೋಟವನ್ನ ಹೇಗೆ ಪರಿಗಣನೆ ಮಾಡ್ತೀರಿ, ಆ ತೋಟವನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ? ಸರ್, ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ಪರಿಕರಗಳನ್ನ ಏನ್ ಕೊಡ್ತಾ ಇದೀವಲ್ಲ ನಾವು, ಈ 6,000 ರೂಪಾಯಿ ವರ್ತು ನಾವು ಪರಿಕರ ಕೊಡ್ತಾ ಇರೋದು ಬರೇ ಸತ್ತೋಗಿರೋ ಗಿಡಗಳು ರೀಪ್ಲಾಂಟಿಂಗ್ ಮೇಂಟೆನೆನ್ಸ್ ಅಲ್ಲ, ಅದು 1 ಹೆಕ್ಟರ್ ಪ್ರದೇಶಕ್ಕೆ ಈ ಎಲ್ಲಾ ಮರಗಳು ಸೇರಿದ ಹೊಸ ಗಿಡಗಳಿಗೆ. ಈಗ ಹೊಸ ಗಿಡಗಳ ನಾಟಿಗೆ ನೀವೇನು ಅಲ್ಲಿ ರಾಸಾಯನಿಕ ಗೊಬ್ಬರ ಆಗ್ಲಿ ಅಥವಾ ಬೇರೆ ರೀತಿಯ ಗೊಬ್ಬರಗಳನ್ನಾಗ್ಲಿ ಏನು ಯೂಸ್ ಮಾಡಲ್ಲ. ಗುಂಡಿ ತೆಗಿತೀರಿ, 1-2 ಪುಟ್ಟಿ ಸೆಗಣಿ ಗೊಬ್ಬರ ಹಾಕ್ತೀರಿ, ಗಿಡ ನಾಟಿ ಮಾಡ್ತೀರಿ. ಯಾಕೆಂದ್ರೆ ಮೊದಲನೇ ವರ್ಷ ಅದು ಬೇರೆ ಬಿಡ್ತಕ್ಕಂಥದ್ದು, ಅದಕ್ಕೆ ಅಷ್ಟು ಸಾಕಾಗುತ್ತೆ ಅಂತೇಳಿ ಹೊಸ ಮಣ್ಣು ಹಾಕಿ ನಾಟಿ ಮಾಡ್ತೀರಿ. ಈ ಬೇವಿನ ಹಿಂಡಿ ಅದೆಲ್ಲ ಕೊಡ್ತೀವಲ್ಲ, ಬೇವಿನ ಹಿಂಡಿ ಎಲ್ಲ ಕೊಡ್ತಕ್ಕಂಥದ್ದು 1 ಹೆಕ್ಟರ್ ಅಲ್ಲಿ 125 ಗಿಡ ಇದೆ ಅಂತಂದ್ರೆ 125 ಗಿಡಕ್ಕೂ ಸೇರಿಸ್ಕೊಡ್ತೀವಿ. 1 ಗಿಡಕ್ಕೆ 2 ಕೆಜಿ ಅಂತ ಬೇವಿನ ಹಿಂಡಿ ಅದು. ಓಹೋ, ಹಾ ಹಾ, ಹಾಗೆ 1 ಗಿಡಕ್ಕೆ 2 ಕೆಜಿ ಅಂತ ಬೇವಿನ ಹಿಂಡಿ, 250 ಕೆಜಿ ಬೇವಿನ ಹಿಂಡಿ ಬರ್ತದೆ ಅಲ್ಲಿ. ಅವ್ರು ಅದಕ್ಕಿಂತ ಹೆಚ್ಚಿಗೆ ಬೇಕಾದ್ರೆ ಹಾಕೋಬಹುದು ಗಿಡಗಳು, ಅವರು ಕ್ಷಮತೆ ಇದೆ ಅಂದ್ರೆ. ಯಾಕೆಂದ್ರೆ ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥದ್ದು ಇಷ್ಟು. ಆಮೇಲೆ ಬೇವಿನ ಎಣ್ಣೆ ಜೊತೆನಲ್ಲಿ ಹೆಕ್ಸಾಕೋನೋಸಲ್ ಅಂತೇಳಿ ಒಂದು ರಾಸಾಯನಿಕ ಕ್ರಿಮಿನಾಶಕ ಔಷಧಿ ಇದೆ. ಇದು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸ್ಟೆಮ್ ಬ್ಲೀಡಿಂಗ್ ಮತ್ತೆ ಆಮೇಲೆ ಬಡ್ರಾಟ ಜಾಸ್ತಿ ಆಗ್ತಾ ಇದೆ. ಕಾಂಡಸೊರಗ ರೋಗ ಮೊದಲು ಸುರತಕ್ಕಂಥದ್ದು, ಮತ್ತೆ ಸುಳಿ ಕುಳಿತಕ್ಕಂಥದ್ದು, ಇವುಗಳ ನಿಯಂತ್ರಣಕ್ಕೆ ಅದು ಸಾಯಿಲ್ ಡ್ರೆಂಚಿಂಗ್ ಮಾಡ್ಬೇಕು ಸರ್. ಮುಂಚೆ ನಮ್ಮಲ್ಲಿ ಕ್ಯಾಲಿಕ್ಸಿನ್ ಅಂತೇಳಿ ಒಂದು ಪೆಸ್ಟಿಸೈಡ್ ಸಿಗ್ತಾ ಇತ್ತು, ಪಿಪಿ ಕೆಮಿಕಲ್, ಅದು ಈಗ ಬ್ಯಾನ್ ಆಗಿರೋದ್ರಿಂದ ಅದರ ಆಲ್ಟರ್ನೇಟಿವ್ ಆಗಿ ಈ ಒಂದು ಕೆಮಿಕಲ್ ನ ನಾವು ಪೂರೈಸ್ತಾ ಇದೀವಿ. ಇದು ನಮ್ಮ ಅನುಮೋದಿತ ಸರಬರಾಜುದಾರರಿಂದಾನೇ ತರಿಸಿ ನಾವು ಕೊಡ್ತಾ ಇದೀವಿ. ಸರಿ ರಘುನಾಥರ, ಇಷ್ಟೆಲ್ಲ ನೀವು ರೈತರಿಗೆ ಸೌಲಭ್ಯವನ್ನ ಒದಗಿಸ್ತಾ ಇದ್ದೀರಿ ಪುನಶ್ಚೇತನ ಕಾರ್ಯಕ್ರಮದ ಅಡಿನಲ್ಲಿ. ಈಗ ರೈತರು ಇದು ಸೌಲಭ್ಯ ಪಡ್ಕೊಳ್ಳೋದು ಹೇಗೆ, ಅದನ್ನ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಯಾರನ್ನ ಸಂಪರ್ಕ ಮಾಡಬೇಕು? ಹೌದು ಸರ್, ಇದಕ್ಕೆ ರೈತರು ಮಾಡಬೇಕಾಗಿರೋದು ಏನು ಸರ್ ಅಂತಂದ್ರೆ, ಪ್ರಮುಖವಾಗಿ ನಮ್ಮಲ್ಲಿ ಎಲ್ಲಾ ಹೋಬಳಿಗಳಲ್ಲೂ ಸಹಿತ ರೈತ ಸಂಪರ್ಕ ಕೇಂದ್ರಗಳಿದೆ. ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ, ಅವರು ನೇರವಾಗಿ ನಮ್ಮ ತಾಲೂಕಾ ಕಚೇರಿಯನ್ನು ಬೇಕಾದ್ರೆ ಸಂಪರ್ಕ ಮಾಡಬಹುದು, ಇಲ್ಲ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅಲ್ಲಿ ತಮ್ಮ ಅರ್ಜಿಯನ್ನು ನೋಂದಾವಣೆ ಮಾಡಬಹುದು ನಮ್ಮ ಹೋಬಳಿ ವ್ಯಾಪ್ತಿ ಅಧಿಕಾರಿಗಳ ಹತ್ರ. ನಾವೇನ್ ಮಾಡ್ತಾ ಇದೀವಿ, ಈ ವರ್ಷ ನಮ್ಮ ಯೋಜನೆಗಳಡಿಯಲ್ಲಿ ಹೋಬಳಿ ಅಧಿಕಾರಿಗಳಿಂದ ಬೇಡಿಕೆ ತಗೋತಾ ಇದೀವಿ, ನಿಮಗೆ ಯಾವ್ಯಾವ ಕಾರ್ಯಕ್ರಮಗಳಡಿಯಲ್ಲಿ ಏನೇನು ನಿಮ್ದು ರಿಕ್ವೈರ್ಮೆಂಟ್ ಇದೆ. ಉದಾಹರಣೆ, ಯಾವುದೋ ಒಂದು ಹೋಬಳಿನಲ್ಲಿ ತೆಂಗು ಬೆಳೆ ಜಾಸ್ತಿ ಇರುತ್ತೆ, ಇನ್ನೊಂದು ಹೋಬಳಿನಲ್ಲಿ ಮಾವು ಬೆಳೆ ಜಾಸ್ತಿ ಇರುತ್ತೆ, ಅವರು ಮಾವು ಅಭಿವೃದ್ಧಿಗೆ ತಕ್ಕಂತೆ ತಮ್ಮ ಬೇಡಿಕೆ ಕೊಡ್ತಾರೆ, ಈ ಹೋಬಳಿ ಅಧಿಕಾರಿಗಳು ತೆಂಗು ಅಭಿವೃದ್ಧಿ ಪುನಶ್ಚೇತನ ತಕ್ಕಂತೆ ತಮ್ಮ ಬೇಡಿಕೆ ಕೊಡ್ತಾರೆ. ಈಗ ತಗೊಂಡಾಗ ಈ ಅಲ್ಲಿ ಏನೇನು ರೈತರು ಬಂದು ಅವ್ರನ್ನ ಸಂಪರ್ಕ ಮಾಡಿರ್ತಾರಲ್ಲ, ಅವ್ರದ್ದೆಲ್ಲರೂ ಅವ್ರ ಒಂದು ಪಟ್ಟಿ ಮಾಡ್ಕೊಂಡಿರ್ತಾರೆ, ಇಂತಿಂತರ ನನಗೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇಷ್ಟು ಜನ ಬೆಳೆಗಾರರಿದ್ದಾರೆ, ನಮಗೆ ಇಂತಿಂತ ಬೇಡಿಕೆ ಸವಲತ್ತುಗಳು ಬೇಕಾಗತ್ತೆ ಅಂತ. ಆದ್ರೆ ಇವ್ರು ಹೋಗಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ನೋಂದಣಿ ಮಾಡ್ಕೊಂತಾರೆ, ನಮಗೆ ಒಟ್ಟು ಎಷ್ಟು ಜನ ನೋಂದಣಿ ಆಗಿದ್ದಾರೆ ನೋಡ್ಕೊಂಡ್ಬಿಟ್ಟು ನಮ್ಗೆ ಇಷ್ಟು ಎಕರೆ ಪುನಶ್ಚೇತನಕ್ಕೆ ಬೇಕು ಅಂತೇಳಿ ನಿಮ್ಗೆ ಬೇಡಿಕೆ ಕೊಡ್ತಾರೆ. ಆ ಬೇಡಿಕೆಯನ್ನೆಲ್ಲ ಕ್ರೋಢೀಕರಿಸಿ ನಾವು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಮ್ಮ ಒಂದು ಕ್ರಿಯಾಯೋಜನೆ ಅಥವಾ ಬೇಡಿಕೆ ಪತ್ರವನ್ನು ಸಲ್ಲಿಸ್ತೀವಿ. ಅದಷ್ಟು ಅನುಮೋದನೆ ಆಗಿ ಬಂತು ಅಂದ್ರೆ ಎಲ್ಲಾ ಫಲಾನುಭವಿಗಳಿಗೂ ಅಷ್ಟನ್ನು ಕವರ್ ಮಾಡಬಹುದು. ನೆಕ್ಸ್ಟ್ ಅದು ಅನುಮೋದನೆ ಆಗ ಬಂದ ನಂತರ ದಾಖಲಾತಿಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಮುಂದಿನ ಹಂತದ ಕ್ರಮಗಳನ್ನು ಅವಾಗ ತಗೋತೀವಿ. ಮೊದಲು ಬೇಡಿಕೆ ಅಷ್ಟೇ ಪಡ್ಕೋತೀವಿ ಸರ್, ಆಮೇಲೆ ಮುಂದಿನ ಕ್ರಮಗಳನ್ನು ತಗೋತೀವಿ. ಇದು ಒಂದು ರೀತಿ ಹೊಸ ಬೆಳವಣಿಗೆ. ಯಾಕೆ ಅಂತ ಹೇಳಂತಂದ್ರೆ, ಮುಂಚೆ ಎಲ್ಲವ ಎಲ್ಲಿ ಎಷ್ಟು ತೆಂಗಿನ ತೋಟ ಈ ರೀತಿಯಾಗಿ ನಶಿಸುವಂತ ಹಂತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬಿಟ್ಟು ಮಾಡಿ ನೀವು ಸರ್ಕಾರಕ್ಕೆ ಒಂದು ವರದಿ ಕೊಡಬೇಕು, ಮತ್ತೆ ಸರ್ಕಾರದ ಕ್ರಿಯಾ ಯೋಜನೆಗಳ ಬೇರೆ ತರದಾಗಿರ್ತಾ ಇತ್ತು. ಆದ್ರೆ ಈ ಸರಿ ಅದನ್ನು ಸ್ವಲ್ಪ ವಿಭಿನ್ನವಾಗಿ ರೈತರೇ ಮುಂದಾಗಿ ಬಂದು ಅಥವಾ ನಿಮ್ಮ ಅಧಿಕಾರಿಗಳೇ ಅದನ್ನು ಪರಿಶೀಲನೆ ಮಾಡಿ ನಮ್ಮ ಈ ಭಾಗದಲ್ಲಿ ಇಷ್ಟು ತೋಟ ಅವಸಾನದ ಅಂಚಿನಲ್ಲಿದೆ, ಹಾಗಾಗಿ ನಮ್ಗೆ ಪುನಶ್ಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಇಷ್ಟು ನಮ್ಗೆ ಹಣ ಬೇಕಾಗುತ್ತೆ ಅಂತ ನೀವೇ ಮೊದಲೇ ಕೇಳಿರೋದ್ರಿಂದ, ಬಂದಿರೋ ಹಣದಲ್ಲಿ ಅಟ್ಲೀಸ್ಟ್ ಅಷ್ಟು ಕೊಡದೇ ಇದ್ರು ಬಂದಿರೋ ಹಣದಲ್ಲಿ ಎಲ್ಲರಿಗೂ ಹಂಚ ಹಾಕ್ಲಿಕ್ಕೆ ಒಂದು ಅನುಕೂಲವಾಗುತ್ತೆ. ಹೌದು ಸರ್, ಹೌದು ಹೌದು, ಅಷ್ಟು ಪ್ರದೇಶವನ್ನು ನಾವೀಗ ಯಾರು, ನಾನು ಹೇಳಿದೆ ನಿಮ್ಗೆ ಲ್ಯಾಂಡ್ ಹೋಲ್ಡಿಂಗ್ ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ.